ಅದಕ್ಕೆ ಸರಿಯಾದ ರೀತಿಯ ಕ್ರಮಗಳು ಮತ್ತು ತುರ್ತು ಚಿಕಿತ್ಸೆ ಸಾವನ್ನು ತಡೆಗಟ್ಟಬಹುದು. ಸೊ ಹಾವು ಕಡಿತ ಅಂತಂದರೆ ಮೊದಲನೇದಾಗಿ ನಾವು ವೆನಮಸ್ ಮತ್ತು ನಾನ್ ವೆನಮಸ್ ಅಂತಂದರೆ ವಿಷಕಾರಿ ಹಾವು ಮತ್ತು ವಿಷರಹಿತ ಹಾವು ಬಗ್ಗೆ ತಿಳ್ಕೊಳ್ಳೋಣ. ಮೋಸ್ಟ್ ಕಾಮನ್ಲಿ ಆಗಿ ವಿಷಕಾರಿ ಹಾವಿನಲ್ಲಿ ನಾವು ಡಿಫ್ರೆನ್ಷಿಯೇಟಿಂಗ್ ಪಾಯಿಂಟ್ಸ್ ಅಂತಂದರೆ ಹಾವು ಓಪನ್ ಬಾಯಿಯನ್ನು ಓಪನ್ ಮಾಡಿದಾಗ ಫ್ಯಾಂಗ್ಸ್ ಅಂತ ಇರ್ತವೆ, ಅದು ಹಲ್ಲು ಥರ ಕಾಣ್ತವೆ. ಸೊ ಅದು ಫ್ಯಾಂಗ್ಸ್ ಇತ್ತಂದರೆ ಆಮೇಲೆ ಅದು ವೆನಮಸ್ ಹಾವು, ಅದು ಫ್ಯಾಂಗ್ಸ್ ಇಲ್ಲ ಅಂತಂದರೆ ದಟ್ ಈಸ್ ನಾನ್ ವೆನಮಸ್ ಹಾವು. ಸೊ ಆಮೇಲೆ ಹೆಡ್, ಇದು ಹಾವುದು ತಲೆ ಏನು ಇರ್ತೈತಲ್ಲ, ಸೊ ಅದು ಟ್ರಯಾಂಗ್ಯುಲರ್ ಶೇಪಲ್ಲಿ ಇತ್ತಂದರೆ ದಟ್ ಈಸ್ ವೆನಮಸ್ ಹಾವು, ಅದು ರೌಂಡ್ ಶೇಪಲ್ಲಿ ಇತ್ತಂದರೆ ದಟ್ ಈಸ್ ನಾನ್ ವೆನಮಸ್ ಹಾವು. ಸೊ ಈ ಕೆಲವು ಎಕ್ಸಾಂಪಲ್ಸ್ ಇದ್ದಾವೆ, ನಾವು ರೂಟೀನ್ಲಿ ಸ್ನೇಕ್ ಬೈಟ್ ಎಲ್ಲ ಪೇಷಂಟ್ಸ್ ಬಂದಾಗ ನೋಡ್ತೇವೆ. ಸೊ ವೆನಮಸ್ ಸ್ನೇಕ್ ಬೈಟಲ್ಲಿ ಕಾಮನ್ ಆಗಿ ನಾವು ನೋಡುವಂಥದ್ದು ಕಿಂಗ್ ಕೋಬ್ರಾ, ಎಲ್ಲರಿಗೂ ಗೊತ್ತಿದೆ ನಾಗರ ಹಾವು ಅಂತ ಕೇಳಿರಬಹುದು ನೀವು. ಆಮೇಲೆ ಕಾಮನ್ ಕ್ರೇಟ್ ಅಂದರೆ ಕಟ್ಟು ಹಾವು, ರಸಲ್ ವೈಪರ್ ಅಂದರೆ ಉರಿ ಮಂಡಲ ಹಾವು, ಸಾಸ್ ಕೇಳ್ ವೈಪರ್ ಅಂದರೆ ಕೊಳಕು ಮಂಡಲ ಹಾವು. ಸೊ ಇದೆಲ್ಲ ವೆನಮಸ್ ಸ್ನೇಕ್ಸ್ ಅಂತ ನಾವು ಕ್ಲಾಸಿಫೈ ಮಾಡ್ತೇವೆ. ಅದರಲ್ಲಿ ಕಿಂಗ್ ಕೋಬ್ರಾ ಮತ್ತು ಕಾಮನ್ ಕ್ರೇಟನ್ನು ನ್ಯೂರೋಪರ್ಲೆಟಿಕ್ ಸ್ನೇಕ್ಸ್ ಅಂತ ಹೇಳ್ತಾರೆ. ಸೊ ರಸಲ್ ವೈಪರ್ ಮತ್ತು ಸಾಸ್ ಕೇಳ್ ವೈಪರಿಗೆ ಹಿಮೋಟಾಕ್ಸಿಕ್ ಸ್ನೇಕ್ ಬೈಟ್ ಮಾಡುವಂಥ ಸ್ನೇಕ್ಸ್ ಅಂತ ಹೇಳ್ತಾರೆ. ಸೊ ನಾನ್ ವೆನಮಸ್ ಸ್ನೇಕಲ್ಲಿ ನೀವು ಎಲ್ಲ ಕೇಳಿರ್ಬೋದು ರ್ಯಾಟ್ ಸ್ನೇಕ್ ಅಂತ, ಕೆರೆ ಹಾವು ಅಂತ ಹೇಳ್ತೇವೆ. ಸೊ ಆಮೇಲೆ ಇಂಡಿಯನ್ ರಾಕ್ ಪೈಥಾನ್ ಹೆಬ್ಬಾವು ಎಲ್ಲರೂ ಕೇಳಿರ್ಬೋದು ಆಯಿತಾ. ಆಮೇಲೆ ಕಾಮನ್ ಕ್ಯಾಟ್ ಸ್ನೇಕ್ ಅಂತ ಹೇಳ್ತೀವಿ, ಸಾಮಾನ್ಯ ಬೆಕ್ಕು ಹಾವು. ಆಮೇಲೆ ಕಾಮನ್ ಸ್ಯಾಂಡ್ ಸ್ನೇಕ್ ಅಂತ ಹೇಳ್ತೀವಿ, ಅದು ಮಣ್ಣು ಹಾವು. ಇವೆಲ್ಲ ನಾನ್ ವೆನಮಸ್ ಹಾವು, ಇದು ಕಚ್ಚಿದ್ರಿಂದ ಏನೋ ವಿಷ ಏನು ಇರಲ್ಲ, ಆಮೇಲೆ ಪೇಷಂಟ್ದು ಡೆತ್ ಏನೂ ಆಗಲ್ಲ. ಸೊ ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ ಅಂತಂದರೆ ಕ್ಲಿನಿಕಲ್ ಫೀಚರ್ಸ್ ಅಂದರೆ ಲಕ್ಷಣಗಳು. ಲಕ್ಷಣಗಳು ಅದರಲ್ಲಿ ನಾವು ಡಿವೈಡ್ ಮಾಡೋದು ನ್ಯೂರೋಟಾಕ್ಸಿಕ್ ಫೀಚರ್ಸ್ ಮತ್ತು ಹಿಮೋಟಾಕ್ಸಿಕ್ ಫೀಚರ್ಸ್ ಅಂತ ಹೇಳ್ತೀವಿ. ನ್ಯೂರೋಟಾಕ್ಸಿಕ್ ಫೀಚರ್ಸ್ ಮಾಡುವಂಥ ಹಾವು ನಾನು ಮುಂಚೆ ಹೇಳಿದ್ದೀನಿ, ಕಿಂಗ್ ಕೋಬ್ರಾ ಮತ್ತು ಕಾಮನ್ ಕ್ರೇಟ್ ಅಂತ. ಅದರಲ್ಲಿ ಏನೇನಾಗುತ್ತೆ, ಉಸಿರಾಟದ ತೊಂದರೆ ಆಗ್ಬೋದು ಪೇಷೆಂಟಿಗೆ, ರೆಸ್ಪಿರೇಟ್ರಿ ಫೇಲ್ಯೂರ್ ಅಂತ ಹೇಳ್ತೀವಿ. ಮಾತು ತೊದಲೋದು ಅಂದರೆ ಡಿಸ್ಆರ್ಥ್ರಿಯ, ಸ್ಲರಿಂಗ್ ಆಫ್ ಸ್ಪೀಚ್ ಆಗುತ್ತೆ, ಕಣ್ಣು ಮಂಜು ಕಾಣೋದು, ಡಬಲ್ ಡಬಲ್ ಕಾಣೋದು, ಟೋಸಿಸ್ ಮತ್ತು ಡಿಪ್ಲೋಪಿಯಾ ಅಂತ ಹೇಳ್ತೀವಿ. ಡಿಸ್ಫೇಜಿಯಾ ಅಂತಂದರೆ ನುಂಗಕ್ಕೆಲ್ಲ ಕಷ್ಟ ಆಗುತ್ತೆ, ಡಿಸ್ಫೋನಿಯಾ ಹೋರ್ಸ್ನೆಸ್ ಅಂತ ಹೇಳ್ತೀವಿ, ಅಂತಂದರೆ ಈ ವಾಯ್ಸ್ ಎಲ್ಲ ಚೇಂಜ್ ಆಗುತ್ತೆ ಪೇಷೆಂಟ್ದು. ಆಮೇಲೆ ಚೋಕಿಂಗ್ ಅಂತ ಹೇಳ್ತೀವಿ ಅಂದರೆ ಉಸಿರು ಕಟ್ಕೊಂಡಂಗೆ ಆಗುತ್ತೆ, ಇದೆಲ್ಲ ಫೀಚರ್ಸ್ ನಾವು ನ್ಯೂರೋಟಾಕ್ಸಿಕ್ ಫೀಚರ್ಸ್ ಅಂತ ಹೇಳ್ತೇವೆ. ಆಮೇಲೆ ಕೆಲವೊಂದು ಅಂಶಗಳು ಹಿಮೋಟಾಕ್ಸಿಕ್ ಫೀಚರ್ಸ್ ಅಂತ ಇದ್ದಾವೆ, ಅದರಲ್ಲಿ ಮೋಸ್ಟ್ ಕಾಮನ್ಲಿ ಆಗಿ ನಾವು ನೋಡುವಂಥದ್ದು ಪೇನ್ಫುಲ್ ಪ್ರೋಗ್ರೆಸಿವ್ ಸ್ವೆಲ್ಲಿಂಗ್ ಅಂತಂದರೆ ಈಗ ಕಚ್ಚಿದ ಜಾಗದಲ್ಲಿ ಫುಲ್ ಸ್ವೆಲ್ಲಿಂಗ್ ಆಗಿ ಅದೆಲ್ಲ ಪ್ರೋಗ್ರೆಸ್ ಆಕಂತ ಜಾಸ್ತಿ ಆಕಂತ ಹೋಗುತ್ತೆ. ಆಮೇಲೆ ಡಿಸ್ಕಲರೇಷನ್ ಆಗುತ್ತೆ, ಬ್ಲ್ಯಾಕಿಸ್ಟ್ ಡಿಸ್ಕಲರೇಷನ್ ಆಗ್ತಾ ನಮ್ಮನೆ ಬ್ಲ್ಯಾಕ್ ಕಲರ್ ಡಿಸ್ಕಲರೇಷನ್ ಆಗಿಬಿಡ್ತೈತಿ. ಆಮೇಲೆ ಹಿಮಚೂರ್ಯ ಅಂತ ಹೇಳ್ತೀವಿ ಅಂದರೆ ಮೂತ್ರ ಜಾಗದಲ್ಲಿ ರಕ್ತ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪೇಷೆಂಟಿಗೆ. ಆಮೇಲೆ ಮೋಸ್ಟ್ ಕಾಮನ್ಲಿ ನಾನು ನೋಡುವಂಥದ್ದು ಹಿಮೋಟಾಕ್ಸಿಕ್ ಫೀಚರ್ಸಲ್ಲಿ ಪೇನ್ ಅಬ್ಡಮನ್ ಮತ್ತು ವಾಮಿಟಿಂಗ್ ಅಂತ ಹೇಳ್ತೀವಿ, ಹೊಟ್ಟೆ ನೋವು, ಆಮೇಲೆ ರಿಪೀಟೆಡ್ಲಿ ಪೇಷೆಂಟ್ ವಾಮಿಟಿಂಗ್ ಎಲ್ಲ ಮಾಡ್ತಾ ಇರ್ತೈತೆ. ಆಮೇಲೆ ಬ್ಲೀಡಿಂಗ್ ಅಂತ ಹೇಳ್ತೀವಿ ಅಂದರೆ ಬ್ಲೀಡಿಂಗ್ ಎಲ್ಲ ಕಡೆಯಿಂದ ಅಂದರೆ ನೋಸಿಂದ ಬ್ಲೀಡಿಂಗ್ ಆಗ್ಬೋದು, ಕಿವಿಯಿಂದ ಬ್ಲೀಡಿಂಗ್ ಆಗ್ಬೋದು, ಕಣ್ಣಿಂದ ಸಬ್ ಕಂಜೆಕ್ಟಿವಲ್ ಹೆಮರೇಜ್ ಅಂತ ಹೇಳ್ತೀವಿ, ಓರಲ್ ಬ್ಲೀಡಿಂಗ್ ಅಂದರೆ ಗಮ್ ಬ್ಲೀಡಿಂಗ್ ಎಲ್ಲ ಆಗ್ತವೆ. ಸೊ ಇದೆಲ್ಲ ಫೀಚರ್ಸು ಹೆಮೋಟಾಕ್ಸಿಕ್. ಅದರಲ್ಲಿ ಈಗ ಲಾಸ್ಟಿಗೆ ಲೇಟಾಗಿ ಪೇಷೆಂಟ್ ಎಲ್ಲ ಪ್ರೆಸೆಂಟ್ ಮಾಡಿದರೆ ಹಾಸ್ಪಿಟ್ಲಿಗೆ ಲೇಟಾಗಿ ಕರ್ಕೊಂಬಂದರೆ ಅವಾಗ ಏನು ಮಾಡುತ್ತಂತಂದರೆ ಈವನ್ ಹಿಮೋಟಾಕ್ಸಿಕ್ ವೆನಮ್ ಬೈಟ್ ವಿಲ್ ಕಾಸ್ ರೀನಲ್ ಫೇಲ್ಯೂರ್ ಅಂತ ಹೇಳ್ತೀವಿ, ಕಿಡ್ನಿ ಫೇಲ್ ಆಗುತ್ತೆ, ಆಮೇಲೆ ಡಯಾಲಿಸಿಸ್ ಹೋಗೋದು ಚಾನ್ಸಸ್ ಎಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ. ನಾವು ಈಗ ಡ್ರೈ ಬೈಟ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ಡ್ರೈ ಬೈಟ್? ಡ್ರೈ ಬೈಟ್ ಅಂತಂದರೆ ಸ್ನೇಕ್ ಬೈಟ್ ಏನಾಗುತ್ತೆ ಅಂತಂದರೆ ಹಾವು ಕಚ್ಚುತ್ತೆ ಬಟ್ ವೆನಮನ್ನು ರಿಲೀಸ್ ಮಾಡಲ್ಲ. ಸೊ ಅವಾಗ ಏನು ನಾವು ಹೇಳ್ತೇವೆ ಅಂತಂದರೆ ಡ್ರೈ ಬೈಟ್ ಅಂತ ಹೇಳ್ತೇವೆ. ಯಾಕಂದರೆ ಪೇಷೆಂಟಿಗೆ ಏನು ಕ್ಲಿನಿಕಲ್ ಫೀಚರ್ಸ್ ಏನು ಇರಲ್ಲ, ಲಕ್ಷಣಗಳು ಕಾಣ್ಕೊಳ್ಳಲ್ಲ, ಜಸ್ಟ್ ಒಂದು ಬೈಟ್ ಮಾರ್ಕ್ ಕಾಣುತ್ತೆ, ಆಮೇಲೆ ಸ್ವಲ್ಪ ಬ್ಲಡ್ ಬಂದಿರ್ತೈತಿ, ಇಲ್ಲ ಅಂತಂದರೆ ಆಮೇಲೆ ಸ್ವಲ್ಪ ಒಂದು ಸ್ವೆಲ್ಲಿಂಗ್ ಬಂದಿರ್ತೈತಿ. ಬಟ್ ಸಿಸ್ಟಮಿಕ್ ಈಗ ಎಲ್ಲ ಬೇರೆ ನ್ಯೂರೋಟಾಕ್ಸಿಕ್ ಮತ್ತು ಹಿಮೋಟಾಕ್ಸಿಕ್ ಏನು ಫೀಚರ್ಸ್ ನಾನು ಮುಂಚೆ ತಿಳಿಸ್ಕೊಡ್ತಿದ್ದೀನಿ ಅದೆಲ್ಲ ಏನು ಕಾಣಲ್ಲ ಅಂತ ಪೇಷೆಂಟಿಗೆ ನಾವು ಏನು ಮಾಡ್ತೀವಿ ಅಂತಂದರೆ ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಬಿ ಅಸಿಮ್ಟಮ್ಯಾಟಿಕ್, ಅದು ಸಿಮ್ಟಮ್ಸ್ ಏನು ಇರಲ್ಲ, ಅದರಲ್ಲಿ ಜಸ್ಟ್ ನಾವು ಅಬ್ಸರ್ವೇಷನ್ ಮಾಡ್ತೀವಿ, ಆಮೇಲೆ ಸ್ವಲ್ಪ ಒಂದು 24 hours ಅಬ್ಸರ್ವೇಷನ್ ಮಾಡಿ ಅವರಿಗೆ ಡಿಸ್ಚಾರ್ಜ್ ಮಾಡಿ ಹೇಳ್ತೀವಿ. ಸೊ ಈಗ ಮಹತ್ವದ ಅಂಶ ಅಂತಂದರೆ ಸ್ನೇಕ್ ಬೈಟಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತಂದರೆ ಏನು ಮಾಡಬೇಕು ಏನು ಮಾಡಬಾರ್ದು. ಡೂಸಲ್ಲಿ ಮೋಸ್ಟ್ ಕಾಮನ್ಲಿ ನಾವು ಕಾಮ್ ಆಗಿರಬೇಕು, ಅಂದರೆ ಸ್ನೇಕ್ ಬೈಟ್ ಆದಾಗ ಕೂಲ್ ಕಾಮ್ ಆಗಿ ಇದ್ದರೆ ತುಂಬ ಒಳ್ಳೆಯದು. ಕೆಲವೊಂದು ಸಲ ಪ್ಯಾನಿಕ್ ಆಗಿ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ, ಅದೆಲ್ಲ ಮಾಡಬಾರ್ದು. ಆಮೇಲೆ ಸೆಕೆಂಡ್ ಥಿಂಗ್ ಏನಂತಂದರೆ, ಕಚ್ಚಿದ ಜಾಗವನ್ನು ಮೊಬಿಲೈಸ್ ಮಾಡಬಾರ್ದು, ಅಂತಂದರೆ ಮೂಮೆಂಟ್ ಎಲ್ಲ ಮಾಡೋಕ್ಕೆ ಬಿಡಬಾರ್ದು. ಅದೆಲ್ಲ ಏನಾರ ಸ್ವಲ್ಪ ಸ್ಲಿಂಗ್ ಥರ ಹಾಕಿ ಕತ್ತಿಗೆ ಕಟ್ಟಿ ಅದು ಇಮೊಬಿಲೈಸೇಷನಿಗೆ ಅದು ನಾವು ಸಪೋರ್ಟ್ ಮಾಡಬೇಕು. ಆಮೇಲೆ ಇನ್ನೊಂದು ಏನಂತಂದರೆ, ಪೇಷೆಂಟ್ ಕಚ್ಚಿದ ಜಾಗವನ್ನು ಹಾರ್ಟಿಂದ ಲೆವೆಲ್ ಕೆಳಗೆ ಇಟ್ಕೋಬೇಕು, ಯಾಕಂತಂದರೆ ವೆನಮ್ ಎಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಎಲ್ಲ ಕಮ್ಮಿ ಆಗುತ್ತೆ ಅದರಿಂದ. ಆಮೇಲೆ ಈಗ ಟೈಟಾಗಿ ವಾಚ್ ಎಲ್ಲ ಹಾಕ್ಕೊಂಡಿರ್ತಾರೆ, ಆಮೇಲೆ ರಿಂಗ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ, ಟೈಟ್ ಚೈನ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ, ಅವೆಲ್ಲ ಸೇಫಾಗಿ ರಿಮೂವ್ ಮಾಡಬೇಕು. ಆಮೇಲೆ ಆದಷ್ಟು ಬೇಗ ಟೈಮ್ ವೇಸ್ಟ್ ಮಾಡಲಿಲ್ಲದಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ನಮ್ಮದು ಪ್ರೈಮರಿ ಉದ್ದೇಶವಾಗಿರಬೇಕು. ಆಯಿತಾ? ಸೊ ನೆಕ್ಸ್ಟ್ ಏನಂತಂದರೆ ಡೋಂಟ್ಸ್, ಅಂದರೆ ಏನು ಮಾಡಬಾರ್ದಂತ. ಒಂದು ನಾನು ಮುಂಚೆನೇ ಹೇಳಿದ್ದೀನಿ, ಅದು ಭಾಳ ಪ್ಯಾನಿಕ್ ಆಗಿರಬಾರ್ದು, ಸೊ ಟೆನ್ಷನ್ ಭಾಳ ತೊಗೋಬಾರ್ದು ಸ್ನೇಕ್ ಬೈಟ್ ಆದಾಗ. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ಫುಲ್ ಟೈಟಾಗಿ ರೋಪ್ ಇಲ್ಲ ದಾರ ಎಲ್ಲ ಕಟ್ಟಿ ಫುಲ್ ಟೈಟಾಗಿ ಕಟ್ಟೋದು, ಅದೆಲ್ಲ ಮಾಡಬಾರ್ದು. ಆಮೇಲೆ ಕಚ್ಚಿದ ಜಾಗವನ್ನು ಸೀಸರ್ಸ್ ಮತ್ತು ಇದು ಬ್ಲೇಡಿಂದ ಕೊಯ್ಯೋದು ಅದೆಲ್ಲ ಮಾಡಬಾರ್ದು. ಆಮೇಲೆ ಕಚ್ಚಿದ ಜಾಗವನ್ನು ಸುಟ್ಟೋದು, ಆಮೇಲೆ ಅದರಲ್ಲಿ ಏನಾರ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅದೆಲ್ಲ ಅಪ್ಲೈ ಮಾಡೋದು, ಟ್ರೆಡಿಷ್ನಲ್ ಮೆಥಡ್ಸ್ ಎಲ್ಲ ಅಪ್ಲೈ ಮಾಡೋದು, ಆಮೇಲೆ ಲೋಕಲ್ ವೆಂಡರ್ಸ್ ಹತ್ರ ಹೋಗಿ ಏನೇನಾರ ಲೋಕಲ್ ಟ್ರೀಟ್ಮೆಂಟ್ ಎಲ್ಲ ತೊಗೊಳ್ಳೋದು, ಅದೆಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡಿ ಆಮೇಲೆ ಹಾಸ್ಪಿಟ್ಲಿಗೆ ತಲುಪೋದು. ಅಲ್ಲಿ ತನಕ ಏನಾಗುತ್ತೆ ಅಂತಂದರೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಮಾಡೋಕ್ಕೆ ಟೈಮ್ ಎಲ್ಲ ಭಾಳ ಕಮ್ಮಿ ಆಗಿಬಿಡ್ತೈತಿ. ಆಮೇಲೆ ಪೇಷೆಂಟ್ಸ್ ವಿಲ್ ಗೋ ಫಾರ್ ಕಾಂಪ್ಲಿಕೇಷನ್ಸ್, ಭಾಳ ಕಾಂಪ್ಲಿಕೇಷನ್ಸಲ್ಲಿ ಹೋಗ್ಬಿಡ್ತಾರೆ ಪೇಷೆಂಟ್. ಸೊ ಹಂಗಾಗಿ ಎಲ್ಲ ಟೈಮ್ ವೇಸ್ಟ್ ಮಾಡಲಿಲ್ಲದಂಗೆ ಹಾಸ್ಪಿಟ್ಲಿಗೆ ಬೇಗ ರೀಚ್ ಆಗೋದು ನಮ್ಮದು ಪ್ರೈಮರಿ ಉದ್ದೇಶವಾಗಿರಬೇಕು. ಸೊ ಮೋಸ್ಟ್ ಈಗ ನೆಕ್ಸ್ಟ್ ನಾವು ಪ್ರಿವೆಂಟಿವ್ ಥಿಂಗ್ಸ್ ಅಂತಂದರೆ ಸುರಕ್ಷತೆ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಏನೇನು ಮಾಡಬೇಕು, ಎದರಿಂದ ನಮ್ಮ ಪ್ರಿವೆಂಟ್ ಸ್ನೇಕ್ ಬೈಟನ್ನು ಪ್ರಿವೆಂಟ್ ಮಾಡ್ಬೋದಂತ. ಮೊದಲನೇದಾಗಿ ವೇರಿಂಗ್ ಗ್ಲೋವ್ಸ್, ಅಂದರೆ ಈಗ ಕೆಲವೊಬ್ಬರು ರೈತರು ನಮ್ದೆಲ್ಲ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಬೇರ್ ಹ್ಯಾಂಡ್ಸಿಂದ ವರ್ಕ್ ಮಾಡ್ತಾ ಇರ್ತಾರೆ, ಅವೆಲ್ಲ ಸ್ವಲ್ಪ ಗ್ಲೌಸ್ ಹಾಕ್ಕೊಂಡು ವರ್ಕ್ ಮಾಡಿದರೆ ತುಂಬ ಒಳ್ಳೆಯದು. ಆಮೇಲೆ ಬೇರ್ ಫೂಟಿಂದ, ಅಂದರೆ ಖಾಲಿ ಏನು ಚಪ್ಪಲಿ ಶೂಸ್ ಎಲ್ಲ ಹಾಕ್ಕೊಳ್ಳಿಲ್ದಂಗೆ ಓಡಾಡ್ತಾ ಇರ್ತಾರೆ, ಅವೆಲ್ಲ ಮಾಡಬಾರ್ದು. ರಬ್ಬರ್ ಬೂಟ್ಸ್ ಎಲ್ಲ ಹಾಕ್ಕೊಂಡು ನಾವು ಓಡಾಡಿದರೆ ತುಂಬ ಒಳ್ಳೆಯದು. ಆಮೇಲೆ ರಾತ್ರಿ ಹೊತ್ತು ಹೋಗುವಾಗ ಟಾರ್ಚ್ ಯೂಸ್ ಮಾಡೋದು, ಆಮೇಲೆ ಹೊರಗಡೆ ಹೋಗಿದಾಗ ಒಬ್ಬರು ಹೋಗಬಾರ್ದು, ಯಾರನ್ನಾರ ಜೊತೆಗೆ ಹೋಗೋದು. ಆಮೇಲೆ ಹೊರಗಡೆ ಈಗ ಟಾಯ್ಲೆಟ್ ಎಲ್ಲ ಮಾಡೋಕ್ಕೆ ಹೊರಗಡೆ ನಮ್ಮದು ರೂರಲ್ ಪ್ಲೇಸಸ್ಸಲ್ಲೆಲ್ಲ ಹೋಗ್ತಾರೆ, ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕು. ನಮ್ಮ ಗೌರ್ಮೆಂಟ್ ಎಲ್ಲ ಸ್ಕೀಮ್ ಭಾಳ ಒಳ್ಳೆ ಸ್ಕೀಮ್ಸ್ ಎಲ್ಲ ಬಂದಿದ್ದಾವೆ, ಅದು ಓಪನ್ ಡೆಫಿಕೇಶನ್ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಅದನ್ನೆಲ್ಲ ನಾವು ಉಪಯೋಗಿಸ್ಕೋಬೇಕು. ನೆಕ್ಸ್ಟ್ ಈಗ ಓಪನ್ ಸ್ಪೇಸಲ್ಲಿ ಹೊರಗಡೆ ಬಂದು ಮನೆಯಿಂದ ಹೊರಗಡೆ ಬಂದು ಮಲ್ಕೊತಾರೆ ಕೆಲವೊಬ್ಬರು, ಅದೆಲ್ಲ ಮಾಡಬಾರ್ದು. ಯೂಸ್ ನೀವು ಮಲ್ಕೊಂಡ್ರೂ ಕೂಡ ಮಸ್ಕಿಟೋ ನೆಟ್ ಇಲ್ಲ ನೆಟ್ ಇರ್ತವೆ, ಅದನ್ನೆಲ್ಲ ಉಪಯೋಗಿಸಿ ಮಲ್ಕೋಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ನಮ್ಮದು ಸರೌಂಡಿಂಗ್ ಪ್ಲೇಸ್ ಏನಿರ್ತೈತಲ್ಲ ಅದನ್ನು ಕ್ಲೀನಾಗಿ ಇಟ್ಕೋಬೇಕು. ಅದು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತಂದರೆ ಏನಾಗುತ್ತೆ, ನಾವು ಹಾವುಗಳಿಗೆ ಆಹ್ವಾನ ಕೊಟ್ಟಂಗೆ, ಅದು ಹಾವುಗಳು ಬಂದು ಅದು ಅಲ್ಲೇ ವಾಸಿಸುತ್ತಾ ಅಲ್ಲೇ ಜಾಗವನ್ನು ಮಾಡಿಕೊಂಡು ವೇಟ್ ಮಾಡ್ತಾ ಇರ್ತವೆ. ನೀವೇನಾರ ಸ್ವಲ್ಪ ಚಾನ್ಸ್ ಕೊಟ್ಟ ತಕ್ಷಣವೇ ಬಂದು ನಿಮಗೆ ಅದೆಲ್ಲ ಬೈಟ್ ಆಗೋ ಚಾನ್ಸಸ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಮ್ಯಾನೇಜ್ಮೆಂಟ್ ಬಗ್ಗೆ ಬ್ರೀಫ್ ಆಗಿ ಮಾತಾಡೋಣ. ಮ್ಯಾನೇಜ್ಮೆಂಟಲ್ಲಿ ಏನಂತಂತಂದರೆ, ಮೊದಲನೇದಾಗಿ ಇದೆಲ್ಲ ನಾನು ಏನೇನು ಹೇಳಿದ್ದೇನಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು. ಆಮೇಲೆ ಬೇಗ ಕಂಡುಹಿಡಿಯಬೇಕು, ಅಂದರೆ ಹಾವು ಕಚ್ಚಿದೆ ಅಂಥೇಳಿ ಕಂಡುಹಿಡಿಯಲ್ಲ, ಸ್ವಲ್ಪ ಏನೇನು ಏನೋ ಬೈಟ್ ಆಗಿದೆ ಅಂಥೇಳಿ ಟೈಮ್ ವೇಸ್ಟ್ ಮಾಡ್ಕೊಂತ ಹಾಸ್ಪಿಟ್ಲಿಗೆ ರೀಚ್ ಆಗೋದೆಲ್ಲ ಲೇಟ್ ಮಾಡಿಬಿಡ್ತಾರೆ, ಅವೆಲ್ಲ ಮಾಡಬಾರ್ದು. ಆಮೇಲೆ ಇಮೊಬಿಲೈಸೇಷನ್ ಅಂತಂದರೆ ಈ ಕಚ್ಚಿದ ಜಾಗವನ್ನು ಜಾಸ್ತಿ ಮೂಮೆಂಟ್ ಮಾಡಲಿಲ್ದಂಗೆ ನೋಡ್ಕೋಬೇಕು. ಆಮೇಲೆ ಆದಷ್ಟು ಬೇಗ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು. ಆಮೇಲೆ ನಾವು ಹಾಸ್ಪಿಟ್ಲಿಗೆ ಬಂದಮೇಲೆ ಈಗ SDM ಹಾಸ್ಪಿಟ್ಲಲ್ಲಿ ನಾವು ಏನು ಮಾಡ್ತೇವೆ, ಪೇಷೆಂಟ್ ಬಂದ ತಕ್ಷಣವೇ ಅದರದ್ದು ಏನು ಕಚ್ಚಿ ಜಾಗ ಇರ್ತೈತಲ್ಲ ಉಂಡ್ ಕೇರ್ ತೊಗೊಳ್ತೇವೆ. ಆಮೇಲೆ ಸರ್ಟನ್ ಬ್ಲಡ್ ಟೆಸ್ಟ್ ಇರ್ತವೆ, ಅಂತಂದರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ, ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್, ಕೊಯಾಗುಲೇಷನ್ ಪ್ರೊಫೈಲ್, ಆಮೇಲೆ ಬೆಡ್ ಸೈಡ್ ಅಂಥೇಳಿ ನಾವು ಹೋಲ್ ಬ್ಲಡ್ ಕ್ಲಾಟಿಂಗ್ ಟೈಮ್ ಅಂತ ಮಾಡ್ತೇವೆ. ಅದೆಲ್ಲ 20 ಮಿನಿಟ್ಸ್ ತನಕ ನಾವು ವೇಟ್ ಮಾಡ್ತೇವೆ. 20 ಮಿನಿಟ್ಸ್ ಆದಮೇಲೆ ಅದು ಕ್ಲಾಟ್ ಆಯ್ತಂತಂದ್ರೆ ಅದು ನಾರ್ಮಲ್ ಅಂತ, ಅಂದರೆ ಬೈಟ್ ವೆನಮಸ್ ಬೈಟ್ ಆಗಿಲ್ಲ ಅಂತ, ಅದು ಏನಾರ ಪ್ರೊಲಾಂಗ್ ಆಯಿತು ಯಾಕಂತಂದರೆ ಅದು ಕ್ಲಾಟ್ ಆಗಿಲ್ಲ ಅಂತಂತಂದರೆ ನಾವು ಏನು ತಿಳ್ಕೊತೀವಿ ಅಂದರೆ ಅದು ಬೈಟ್ ಆಗಿದೆ, ವೆನಮಸ್ ಬೈಟ್ ಇದೆ ಅಂತ ಅರ್ಥ. ಸೊ ಅಂಥ ಪೇಷೆಂಟಿಗೆ ನಾವು ಏನು ಮಾಡ್ತೀವಿ, ಆ್ಯಂಟಿ ಸ್ನೇಕ್ ವೆನಮ್ ಅಂತ ಹೇಳ್ತಾರೆ, ಆ್ಯಂಟಿ ಸ್ನೇಕ್ ವೆನಮನ್ನು ನಾವು ಸ್ಟಾರ್ಟ್ ಮಾಡ್ತೇವೆ. ಅದು 10 vials ಇನ್ 5% ಎಕ್ಸ್ಟ್ರೋಸ್ ಓವರ್ 1 ಅವರ್ ನಾವು ಕೊಡ್ತೇವೆ. ಅದರಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಕೆಲವೊಂದು ಪೇಷೆಂಟಲ್ಲಿ ರಿಯಾಕ್ಷನ್ ಆಗೋದು ಚಾನ್ಸಸ್ ಇರ್ತವೆ. ಅದು ರಿಯಾಕ್ಷನ್ ಆದಾಗ ನಾವು ಏನೇನು ಮೆಡಿಸಿನ್ಸ್ ಅಂದರೆ ಎಪಿನೆಫ್ರಿನ್ ಅಂತ ಹೇಳ್ತೇವೆ, ಅವಿಲ್ ಹೈಡ್ರೋಕಾಟ್ ಅಂತ ಹೇಳ್ತೇವೆ, ಕೊಟ್ಟು ಅದನ್ನು ಸರಿಪಡಿಸ್ತೇವೆ. ಆಮೇಲೆ ಅದನ್ನು ಎ ಎಸ್ ವಿಯನ್ನು ಕಂಟಿನ್ಯೂ ಮಾಡ್ತೇವೆ. ಎ ಎಸ್ ವಿ ಬಗ್ಗೆ ಹೇಳಬೇಕಂತಂದರೆ, ಎ ಎಸ್ ವಿನಲ್ಲಿ ನಾವು ಈಗ ಇದು ಮೋಸ್ಟ್ ಕಾಮನ್ಲಿ ಪ್ರಿಪೇರ್ಡ್ ಅಂದರೆ ಪಾಲಿವ್ಯಾಲೆಂಟ್ ಅಂತ ಹೇಳ್ತೇವೆ. ಇದು ಸಿಂಗಲ್ ಸ್ನೇಕ್ ಮೇಲೆ ವರ್ಕ್ ಮಾಡಲ್ಲ, ಅಂದರೆ ನಾಲ್ಕು ಜಾತಿ ಇರ್ತಾವಲ್ಲ. ಸೊ ಈಗ ನಾನು ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದೀನಿ, ಕಾಮನ್ ಕ್ರೇಟ್, ಕಿಂಗ್ ಕೋಬ್ರಾ, ಆಮೇಲೆ ರಸಲ್ ವೈಪರ್ ಮತ್ತು ಸಾಸ್ಕಿಲ್ ವೈಪರ್. ಈ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಡೆತ್ ಆಗೋದು ಈ ನಾಲ್ಕು ಸ್ನೇಕ್ ಬೈಟಿಂದ. ಸೊ ಇವೆ ನಮ್ಮದು ಇಂಡಿಯನ್ ಆ್ಯಂಟಿ ಸ್ನೇಕ್ ವೆನಮ್ ಏನಿದೆ ಅಲ್ಲ, ಇದ್ರ ಮೇಲೆ ವರ್ಕ್ ಮಾಡುತ್ತೆ ಈ ನಾಲ್ಕು ಹಾವು ಮೇಲೆ. ಸೊ ಹಂಗಾಗಿ ಇದನ್ನು ಯೂಸ್ ಮಾಡೋದ್ರಿಂದ ಹಾವು ಕಚ್ಚಿದ್ರಿಂದ ಆಮೇಲೆ ಅದು ಕಾಂಪ್ಲಿಕೇಶನ್ಸ್ ಆಗೋದು, ಡೆತ್ ಆಗೋದು ಎಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು. ಹಂಗೇನು ಇದೆಲ್ಲ ಆದಮೇಲೆ ಆಮೇಲೆ ನಾವು ಕೆಲವೊಂದು ಪೇಷಂಟ್ಸ್ ಲೇಟಾಗಿ ಪ್ರೆಸೆಂಟ್ ಮಾಡಿರ್ತಾರೆ ಹಾಸ್ಪಿಟ್ಲಿಗೆ, ಅಂಥ ಪೇಷಂಟ್ಸಲ್ಲಿ ಹಿಮೋಡೈನಾಮಿಕ್ ಇನ್ಸ್ಟೆಬಿಲಿಯಂಟ್ ಅಂತ ಹೇಳ್ತೀವಿ. ಅಂತಂದರೆ ಈ ಬಿ ಪಿ ಎಲ್ಲ ಕಮ್ಮಿ ಇರ್ತೈತಿ, ಆಮೇಲೆ ಬ್ಲೀಡಿಂಗ್ ಎಲ್ಲ ಆಗ್ತಾ ಇರ್ತವೆ, ಆಮೇಲೆ ಸೆಲ್ಯುಲೈಟಿಸ್ ಅಂತ ಹೇಳ್ತೀವಿ ಅದೆಲ್ಲ ಆಗಿರ್ತೈತಿ, ಆಮೇಲೆ ಉಸಿರಾಟಕ್ಕೆ ತೊಂದರೆ ಆಗಿರ್ತೈತಿ, ಉಸಿರಾಟದ ಸಮಸ್ಯೆ, ಕೆಲವೊಂದು ಪೇಷಂಟ್ಸಲ್ಲಿ ಪ್ರೆಗ್ನೆ ಸ್ಥಿತಿ ಎಲ್ಲ ಕಮ್ಮಿ ಇರ್ತೈತಿ. ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಅವರಿಗೆ ವೆಂಟಿಲೇಟ್ರಿಗೆ ಹಾಕ್ತೇವೆ, ವೆಂಟಿಲೇಟ್ರಿಗೆ ಹಾಕಿ ಸರಿಪಡಿಸೋದು ಪ್ರಯತ್ನ ಮಾಡ್ತೀವಿ. ಆಮೇಲೆ ಅದರ್ಸ್ ಎಲ್ಲ ನಾವು ಐ ವಿ ಆ್ಯಂಟಿಬಯೋಟಿಕ್ಸ್, ಐ ವಿ ಫ್ಲೂಯಿಡ್ಸ್, ಅದರ ಸಪೋರ್ಟಿವ್ ಮೆಜರ್ಸ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡ್ತೇವೆ. ಇದೆಲ್ಲ ಮಾಡೋದರಿಂದ ಹಾವು ಕಡಿತದಿಂದ ಸಾವುಗಳನ್ನು ನಾವು ತಡೆಗಟ್ಟಬಹುದು. ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಟ್ರಾನ್ಸ್ಫರ್ ಮಾಡೋದು ಎಲ್ಲ ಮಾಡಿದರೆ ತುಂಬ ಒಳ್ಳೆಯದಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ಕೇಳುಗರೆ, ಇದುವರೆಗೆ ನೀವು ಡಾಕ್ಟರ್ ಹೇಳಿದಂತಹ ಎಲ್ಲ ಮಾಹಿತಿಗಳನ್ನು ಕೇಳಿದ್ದೀರಿ. ಇನ್ನು ನೀವು ಡಾಕ್ಟರ್ಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಫೋನ್ ನಂಬರ್ಗಳು ನಿಮಗೆ ಗೊತ್ತೇ ಇದೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತೀರಿ? ಕೊಕಟೆ ಮಾತಾಡಿದ್ರಿ. ಕೊಕಟೆ ಅವರ ಕೇಳ್ರಿ ಪ್ರಶ್ನೆ. ಹಾವು ಕಚ್ಚಿದ್ರೆ 8 ಗಂಟೆ ಒಳಗೆ ಹಾಸ್ಪಿಟಲ್ಗೆ ಬರಬೇಕ್ರಿ? ಹಾಂ ನಮಸ್ತೆ ಸರ್. ಸರ್, ಹಾವು ಕಚ್ಚಿದ ಮೇಲೆ ನೀವು ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ನಿಯರ್ ಬೈ ಹಾಸ್ಪಿಟಲ್ ಅಂದರೆ ತಾಲೂಕು ಹಾಸ್ಪಿಟಲ್ ಇಲ್ಲ ಟರ್ಷರಿ ಕೇರ್ ಹಾಸ್ಪಿಟಲ್ ಎಸ್ ಡಿ ಎಂ ಥರ ಕಿಮ್ಸ್ ಇಂಥವೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ತುಂಬ ನಿಮ್ಮದು ಪ್ರೈಮರಿ ಉದ್ದೇಶವಾಗಿರಬೇಕು. ಯಾಕಂತಂದರೆ ನೀವು ಎಷ್ಟು ಡಿಲೇ ಮಾಡ್ತೀರಾ ಅಷ್ಟು ನಮಗೆ ಟೈಮ್ ಕಮ್ಮಿ ಸಿಗುತ್ತೆ ಪ್ರಾಣವನ್ನು ಉಳಿಸೋಕ್ಕೆ. ಆಮೇಲೆ ಏನಾಗುತ್ತೆ ಅಂತಂದರೆ ನೀವು ಎಷ್ಟು ಲೇಟಾಗಿ ಪ್ರೆಸೆಂಟ್ ಮಾಡ್ತಿರಲ್ಲ ಅದೆಲ್ಲ ಹಾವು ವೆನಮ್ ಏನಿರ್ತೈತಲ್ಲ ಅದೆಲ್ಲ ಸ್ಪ್ರೆಡ್ ಆಗೋದು ಎಲ್ಲ ಕಡೆ ಮೈಯಲ್ಲೆಲ್ಲ ಸ್ಪ್ರೆಡ್ ಆಗಿ ಆಮೇಲೆ ಆರ್ಗನ್ ಫಂಕ್ಷನ್ಸ್ ಎಲ್ಲ ಅದೆಲ್ಲ ಎಫೆಕ್ಟ್ ಮಾಡುತ್ತೆ. ಲೈಕ್ ಕೆಲವೊಂದು ಪೇಷಂಟ್ಸು ಭಾಳ ಲೇಟಾಗಿ ಕರ್ಕೊಂಬರ್ತಾರೆ ಸರ್, ಅವಾಗೆಲ್ಲ ಕಿಡ್ನಿ ಎಲ್ಲ ಫೇಲ್ ಆಗುತ್ತೆ, ರಿನಲ್ ಫಂಕ್ಷನ್ಸ್ ಎಲ್ಲ ಡಿರೇಂಜ್ ಆಗಿರ್ತವೆ, ಅವು ಎಲ್ಲ ಡಯಾಲಿಸಿಸ್ ಹೋಗೋದೆಲ್ಲ ಪರಿಸ್ಥಿತಿ ಬರುತ್ತೆ ಸರ್. ಅದಾದಷ್ಟು ಬೇಗ ನೀವು ಎಷ್ಟು ಬೇಗ ಕರ್ಕೊಂಬರ್ತೀರಾ ಅಷ್ಟು ಒಳ್ಳೆಯದು. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮ ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡ್ರಿ. ಕೇಳ್ರಿ ಪ್ರಶ್ನೆ. ಉದಯ್ ಟೇಲರ್ ಅವರಲ್ಲ, ಹಾವು ವಿಷಕಾರಿ ಹಾವುಗಳು ಯಾವುವು ಅನ್ನೋದನ್ನ ಬರೀ ಇಂಗ್ಲಿಷ್ನಾಗ ಹೇಳಿದ್ರ ಅವರು ಡಾಕ್ಟರ್ ಸರ್ ಮೇಡಮ್. ತಾವು ಯಾರು ಮಾತಾಡೋದು? ಉದಯ್ ಅವರ. ಹೇಳಿ. ಹಲೋ ಹಲೋ, ಡಾಕ್ಟರ್ ಹೇಳ್ತಾರೆ ಉತ್ತರ ಹೇಳ್ತಾರೆ. ಅಲ್ಲ ವಿಷಕಾರಿ ಹಾವುಗಳು ಅಂತ ಹೇಳಿದ್ರಿ ಬರೀ ಇಂಗ್ಲಿಷ್ನಾಗ ಸ್ಪೀಚ್ ಮಾಡಿದ್ರು, ಆದ್ರೆ ಗ್ರಾಮೀಣ ಪ್ರದೇಶ. ಇಲ್ಲ ಇಲ್ಲ, ಹೇಳ್ತಾರೆ ಅದನ್ನು ಅವ್ರು ಹೇಳಾರ, ಅದನ್ನು ಹೇಳ್ತಾರೆ. ಅದು ಇದು ಅಂದ್ರಲ್ಲ, ಅದಕ್ಕೆ ಕನ್ನಡದೊಳಗೆ ಒಟ್ಟು ಏನಾರ ಪ್ರಯತ್ನ ಮಾಡಿ ಉತ್ತರಿಸ್ತೀರ ಏನ್ರಿ? ಯಾಕಂದ್ರೆ ಗ್ರಾಮೀಣ ಪ್ರದೇಶ ರೈತರು ಅದರಲ್ರಿ, ಅವ್ರಿಗೆ ಅದ ತಿಳಿದಿಲ್ಲ. ನಮಸ್ತೆ ಸರ್. ನೋಡಿ, ಈಗ ನಾನು ಮೊದಲೇದಾಗಿ ಸ್ಟಾರ್ಟ್. ಇಲ್ಲ ಇಲ್ಲ, ಅದಕ್ಕೆ ಇಂಗ್ಲಿಷ್ ಹೆಸರು ಇರ್ತಾವ, ಅವನ್ನ ಹೇಳಾರ, ಈಗ ಹೇಳ್ತಾರ ಕೇಳ್ರಿ. ಹೇಳಿ ಹೇಳಿ. ವೆನಮಸ್ ಅಂದರೆ ವಿಷಕಾರಿ ಹಾವುನಲ್ಲಿ ಸರ್ ನಾವು ನೋಡಿದಂಗೆ ನಾಗರ ಹಾವು ಅಂತ ಹೇಳ್ತೀವಿ. ಅದು ನಾಗರ ಹಾವು ಸ್ವಲ್ಪ ನೀವು ಡಿಸ್ಟರ್ಬ್ ಮಾಡಿದ ತಕ್ಷಣ ಹುಡ್ ಬೀಳುತ್ತೆ, ಅದು ಎಲ್ಲರಿಗೂ ಗೊತ್ತಿದೆ ಸರ್. ಹೆಡಿ ತ್ರಿಕೋನಾಕಾರ ಇರ್ತದೆ. ವಿವರಣೆ ಕೊಡ್ರಿ ಅಂತ. ಆಮೇಲೆ ಕಾಮನ್ ಕ್ರೇಟ್ ಅಂತ ಹೇಳ್ತೀವಿ ಸರ್, ತುಂಬಾ ಮೋಸ್ಟ್ ಕಾಮನ್ಲಿ ಎನ್ಕೌಂಟರ್ಡ್ ಅಂದ್ರೆ ಕಟ್ಟು ಹಾವು ಅಂತ ನೀವು ಕೇಳಿರಬಹುದು. ಅದೆಲ್ಲ ಫುಲ್ ಬ್ಲ್ಯಾಕ್ ಇರ್ತೈತಿ, ಅದ್ರ ಮೇಲೆ ವೈಟ್ ಎಲ್ಲ ರಿಂಗ್ಸ್ ಇರ್ತಾವ ಸರ್, ಅದೆಲ್ಲ ಗೊತ್ತಿಡಿಯಾಕೆ. ಮೇಲೆ ಬಿಳಿ ಉಂಗುರದ ಗುರುತುಗಳು ಇರ್ತಾವ. ಈಗ ಮಣ್ಮುಖ ಅಂತಾರಲ್ಲ ಸರ್ ಅದಕ್ಕೆ. ಸರ್, ಇದು ರಸಲ್ ವೈಪರ್ ಅಂತ ಹೇಳ್ತೇವಿ, ಅದು ಉರಿ ಮಂಡಳ ಹಾವು. ಆಮೇಲೆ ಸಾಸ್ ಕೇಳ್ ವೈಪರ್ ಅಂತಂದ್ರೆ ಕೊಳಕು ಮಂಡಳ ಹಾವು. ಇವು ಎರಡು ಹೆಂಗೆ ಅಂತಂದ್ರೆ ಗೋಧಿ ಕಲರ್ ಇರ್ತಾವೆ ಸರ್, ಅದ್ರ ಮೇಲೆ ಓವಲ್ ಶೇಪ್ ಅಂದ್ರೆ ರೌಂಡ್ ಶೇಪ್ ಎಲ್ಲ ಬ್ಲ್ಯಾಕ್ ಕಲರ್ ಬ್ಯಾಂಡ್ಸ್ ಇರ್ತವೆ. ಸೊ ಅದೆಲ್ಲ ನೀವು ಸ್ವಲ್ಪ ಒಂದು 2 ಪಾಯಿಂಟ್ಸ್ ಐಡೆಂಟಿಫಿಕೇಶನ್ ನಮಗೆ ಪೇಷಂಟ್ ಕರ್ಕೊಂಡು ಬಂದಾಗ ಒಂದು ಹೇಳಿಬಿಟ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಸರ್, ಅದು ಯಾವುದು ವೆನಮಸ್ ಹಾವು ನಾನ್ ವೆನಮಸ್ ಹಾವು. ಆಮೇಲೆ ನೀವು ಇಂಗ್ಲಿಷ್ನಲ್ಲೇ ಕೊಟ್ಟರಲ್ಲ, ಅದು ಕನ್ನಡದ ಇಲ್ಲ ಇಲ್ಲ, ಅವರು ಕನ್ನಡದೊಳಗೂ ಹೇಳಾರ, ನೀವು ಇಂಗ್ಲಿಷ್ ಕಡೆ ಜಾಸ್ತಿ ಲಕ್ಷ್ಯ ಕೊಟ್ಟಿರಿ. ಈಗ ಅವರು ಡಾಕ್ಟರ್ ಹೇಳಿದ ಪ್ರಕಾರ ಅದ್ರ ಹೆಡೆ ಏನಿರ್ತದಲ್ಲ ತ್ರಿಕೋನಾಕಾರ ಇತ್ತಂದ್ರೆ ಅದು ವಿಷಕಾರಿ ಹಾವು, ಅದು ದುಂಡಾಗಿ ಗೋಲಾಕಾರ ಇದ್ರ ಅದು ವಿಷಕಾರಿ ಹಾವು ಅಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಆಯ್ತು, ನಮಸ್ತೆ. ಥ್ಯಾಂಕ್ ಯು ಸರ್. ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ಹಲೋ, ಅದೇ ಕ್ವಶನ್ ಕೇಳೋದಿತ್ರಿ. ಹಾ ಕೇಳ್ರಿ, ನಿಮ್ ಹೆಸರು ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತೀರಿ? ನನ್ನ ಹೆಸರು ಸೂರಜ್ ಅಂತ, ಹುಬ್ಳಿಯಿಂದ ಫೋನ್ ಮಾಡ್ತಿದ್ದೀನಿ. ಹಾ ಕೇಳ್ರಿ ಪ್ರಶ್ನೆ. ಹಲೋ ಹಲೋ, ಡಾಕ್ಟರ್ ಕೇಳ್ತಾ ಇದ್ದಾರೆ, ಕೇಳ್ರಿ ಪ್ರಶ್ನೆ. ನಿಮ್ಮ ಸ್ವಲ್ಪ ರೇಡಿಯೋ ನೀವು ಒಳ್ಳೆ ಕ್ವಶನ್ ಕೇಳಿರಿ. ಯಾಕಂತಂದ್ರೆ ಹಾವು ಕಚ್ಚಿದ ಪೇಷೆಂಟು ಪೂರ್ತಿ ರಾತ್ರಿ ಎಲ್ಲ ಮಲ್ಗಂಗಿಲ್ಲ ಅಂತಂತ ಹೇಳ್ತಾರೆ, ಅದೆಲ್ಲ ತಪ್ಪು. ಮಲಗಿದ ತಕ್ಷಣವೇ ಅದು ಹಾವು ವಿಷ ಎಲ್ಲ ಏರುತ್ತೆ ಅದೆಲ್ಲ ಹೇಳ್ತಾರೆ, ಅದು ಯಾವ ಲಿಟ್ರೇಚರ್ಲ್ಲೂ ಕೂಡ ಕೊಟ್ಟಿಲ್ಲ, ಅದೆಲ್ಲ ತಪ್ಪು ಕಲ್ಪನೆ ನಾವು ಎಲ್ಲ ಮಾಡ್ಕೊಂಡಿರೋದಂಥದ್ದು. ಅದ್ರ ಜೊತೆಗೆ ನಾನು ಹೇಳೋಕ್ಕೆ ಕೆಲವೊಂದು ಮೂಢನಂಬಿಕೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈಗ ಕೆಲವೊಬ್ರು ಹೇಳ್ತಾರೆ ಭಾಳ ಸ್ಪೈಸಿ ಥಿಂಗ್ ಅಂತಂದರೆ ಈಗ ಇದು ಮೆಣಸಿನ್ಕಾಯಿ ಅದೆಲ್ಲ ತಿನ್ನಿಸ್ಬೇಕು, ವಿಷ ಏರುತ್ತೆ ಎಂದರೆ ಏರೋದೆಲ್ಲ ತಡೆಗಟ್ಟುತ್ತೆ ಅಂತೇಳಿ ಹೇಳ್ತಾರೆ. ಸೊ ಅದೆಲ್ಲ ತಪ್ಪು ಕಲ್ಪನೆ, ಅದೆಲ್ಲ ನಾವು ಮಾಡಬಾರ್ದು. ಆಮೇಲೆ ಐಸ್ ಹಚ್ಚಬೇಕು, ಆಮೇಲೆ ಎಲೆಕ್ಟ್ರಿಕ್ ಶಾಕ್ ಕೊಡಬೇಕಂತಂತ ಹೇಳ್ತಾರೆ, ಅದು ಕೂಡ ಮಾಡಬಾರ್ದು. ಆಮೇಲೆ ಕಚ್ಚಿದ ಜಾಗವನ್ನು ಅದು ಏನು ಕೆಲವೊಬ್ರು ಕಟ್ ಮಾಡ್ಕೊಂಡ್ಬಿಡ್ತಾರೆ, ಅದೆಲ್ಲ ಮಾಡಬಾರ್ದು. ಕಟ್ ಮಾಡೋದ್ರಿಂದ ಏನು ವಿಷ ಏರೋದನ್ನು ನಾವು ತಡೆಗಟ್ಟಲ್ಲ. ಸೊ ಅದೆಲ್ಲ ಹೆದರ್ಕೊಂಡು ಅದೆಲ್ಲ ಮಾಡ್ಕೊಂಡ್ಬಿಡ್ತಾರೆ ಅವರು, ಅದೆಲ್ಲ ನಾವು ಮಾಡಬಾರ್ದು. ಆಮೇಲೆ ಕೆಲವೊಬ್ರು ಹೇಳ್ತಾರೆ ಹಾವು ಭಾಳ ಸಣ್ಣದಿದೆ, ಅದು ಕಚ್ಚಿದ್ರಿಂದ ಏನು ವಿಷ ಏರಲ್ಲ ಏನು ಸರ್ ಅಂತಂತ ಕೇಳ್ತಾರೆ. ಬಟ್ ಹಾವು ಸ್ನೇಕ್ಸ್ ಆರ್ ಬಾರ್ನ್ ಪಾಯ್ಸನಸ್ ಅಂತ ಹೇಳ್ತಾರೆ. ಯಾಕಂತಂದರೆ ಅವರಿಗೆ ವಿಷ ಏನು ಬಂದಿರ್ತೈತಲ್ಲ ಅವ್ರ ಪೇರೆಂಟ್ಸಿಂದ, ಅಂದರೆ ಅವರು ಪೋಷಕರಿಂದ ಬಂದಿರ್ತೈತೆ ಅದೆಲ್ಲ. ಸೊ ಹಾಗಾಗಿ ಅದು ಹುಟ್ಟಿದಾಗಿಂದನೇ ವೆನಮಸ್ ಇರ್ತಾವೆ ಹಾವು. ಸೊ ಹಾಗಾಗಿ ಇದೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ಸೊ ಭಾಳ ಸುಮಾರು ಮೂಢನಂಬಿಕೆಗಳು ಇದ್ದಾವೆ, ಅದೆಲ್ಲ ನಾವು ಸ್ಟಾಪ್ ಮಾಡಬೇಕು ಆ್ಯಕ್ಚುಲಿ. ಓಕೆ ಓಕೆ. ಹಲೋ ಹಲೋ ಹಲೋ, ನಿಮ್ಮ ರೇಡಿಯೋ ಸೆಟ್ ದೂರ ಇಟ್ಟು ಪ್ರಶ್ನೆ ಕೇಳ್ರಿ. ಯಾರು ಮಾತಾಡೋದು, ಎಲ್ಲಿಂದ ಕರೆ ಮಾಡ್ತೀರಿ? ರೇಡಿಯೋದಲ್ಲಿ ಸೌಂಡ್ ಬರವಲ್ಲಲ್ರಿ. ನೀವು ಯಾರು ರೇಡಿಯೋ ಹಾಕೊಂಡಿದ್ದೀರಿ ಸರ್? ರೇಡಿಯೋ ಸೆಟ್ ರೀ. ಹಲೋ, ರೇಡಿಯೋದಲ್ಲಿ ಬರವಲ್ಲಲ್ರಿ, ರೇಡಿಯೋ ಸೆಟ್ನ್ಯಾಗ. ರೇಡಿಯೋ ಸೆಟ್ನ್ಯಾಗ ಬರ್ತಾ ಇಲ್ಲ. ಯಾವ ರೇಡಿಯೋ? 765 ಕಿಲೋ ಹರ್ಟ್ಸ್ಗೆ ಟ್ಯೂನ್ ಮಾಡಿರಿ. ಎಫ್ ಎಂ ಇದ್ರೆ 103, AM ಇದ್ರೆ 765 ಕಿಲೋ ಹರ್ಟ್ಸ್. ಹಾ, AM 765 ಕಿಲೋ ಹರ್ಟ್ಸ್ಗೆ ಹಾಕ್ರಿ, ಬರ್ತದ. ಹಲೋ ಹಲೋ ಸರ್, ತಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಫೋನ್ ಮಾಡ್ತೀರಿ? ನಮ್ಮ ಹೆಸರು ಗುರುರಾಜ್ ಅಂತ ಮೇಡಮ್, ಲಿಂಕ್ಸ್ ಇರುತ್ತಲ್ಲ ರಾಯಚೂರು ಜಿಲ್ಲಾ ರೀ. ಪ್ರಶ್ನೆ ಕೇಳ್ರಿ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ತಮಗೆ ಗೊತ್ತಿದ್ದ ಮಟ್ಟಿಗೆ ಪ್ರಥಮ ಚಿಕಿತ್ಸೆ ಏನಿಲ್ಲ ಸರ್ ಈಗ ಹಾವು ಕಡದಾಗ? ಸರ್ ಸರ್, ನಾನು ಮುಂಚೆನೆ ಹೇಳಿದ್ದೇನೆ ಸರ್, ಪ್ರೈಮರಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ನಾವು ಏನೇನು ಮಾಡ್ಬೇಕಂತಂತ ಹೇಳಿ, ಬೈಟ್ ಜಾಗದನ್ನು ಹಾರ್ಟ್ ಲೆವೆಲ್ಗಿಂತ ಕೆಳಗಿಟ್ಕೋಬೇಕು, ಆಮೇಲೆ ಕೂಲ್ ಕಾಮ್ ಆಗಿರಬೇಕು, ಅದು ಜಾಸ್ತಿ ಮೂಮೆಂಟ್ ಎಲ್ಲ ಮಾಡ್ಸಕ್ಕೆ ಹೋಗ್ಬಾರ್ದು. ಆಮೇಲೆ ಟೈಟ್ ಏನು ಥಿಂಗ್ಸ್ ಹಾಕ್ಕೊಂಡಿರ್ತಾರಲ್ಲ, ಉಂಗುರ ಇರಲಿ, ವಾಚ್ ಇರಲಿ, ಆಮೇಲೆ ಸೊ ಕೆಲವೊಂದು ರೌಂಡ್ ಇದು ಹಾಕ್ಕೊಂಡಿರ್ತಾರೆ, ಅದೆಲ್ಲ ಸೇಫಾಗಿ ರಿಮೂವ್ ಮಾಡಿ ಆದಷ್ಟು ಬೇಗ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಬರೋದು ಒಳ್ಳೇದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕೆಲವೊಬ್ರು ನೀರು ಕೊಡ್ತಾರೆ, ಫುಡ್ ಕೊಡ್ತಾರೆ, ಅದೆಲ್ಲ ಅವಾಯ್ಡ್ ಮಾಡ್ಬೇಕು ಸರ್. ಏನು ಕೊಡಬಾರ್ದು, ಹಾಸ್ಪಿಟ್ಲಿಗೆ ಬಂದು ಫಸ್ಟ್ ನೀವು ಟ್ರೀಟ್ಮೆಂಟ್ ತೊಗೊಳ್ಳೋದನ್ನು ESV ಅಂತ ಹೇಳ್ತೀವಿ, ಆ್ಯಂಟಿ ಸ್ನೇಕ್ ವೆನಮ್ ಅಂತ, ಅದನ್ನು ತೊಗೊಳ್ಳೋದು ನಿಮ್ಮದು ಫಸ್ಟ್ ಟ್ರೀಟ್ಮೆಂಟ್ ಇರಬೇಕಾಗುತ್ತೆ. ಥ್ಯಾಂಕ್ ಯು ಸರ್. ಹಲೋ ಮೇಡಮ್, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ನಾನು ಗುಲ್ಬರ್ಗಾ ಜಿಲ್ಲೆ ಶಾಬಾ ತಾಲೂಕ್ ತುಮಸ್ನಳ್ಳಿ ಗ್ರಾಮದ ಲಾಲ್ ಮೊಹಮ್ಮದ್ ಮಾತಾಡಿದ್ರು ಮೇಡಮ್. ಲಾಲ್ ಮೊಹಮ್ಮದ್ ಅವರು. ಲಾಲ್ ಮೊಹಮ್ಮದ್ ಅವರ ಪ್ರಶ್ನೆ ಕೇಳ್ರಿ. ಹಲೋ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ನಾನು ವಿಷಪೂರಿತ ಹಾವು ಎಷ್ಟು ವರ್ಷ ಜೀವಿಸಬಹುದು, ಮತ್ತೆ ವಿಷ ಇರಲಾರ್ದಂತ ಹಾವು ಎಷ್ಟು ವರ್ಷ ಜೀವನ ಜೀವಿತವಾಗಿರಬಹುದು ಅಂತ ಕ್ವಶನ್ ಕೇಳಬೇಕಾಗಿತ್ತು ಸರ್. ನೀವು ಇದನ್ನ ಈ ಪ್ರಶ್ನೆಯನ್ನ ಡಾಕ್ಟರ್ ಕೇಳೋದಲ್ರಿ, ಇದನ್ನ ಪ್ರಾಣಿ ಶಾಸ್ತ್ರಜ್ಞರಿಗೆ ಕೇಳಬೇಕು. ಡಾಕ್ಟರ್, ಈ ವಿಷಕಾರಿ ಡಾಕ್ಟರ್ ವಿಷಕಾರಿ ಹಾವು ಯಾವುದು, ವಿಷ ಅಲ್ಲದೆ ಹಾವು ಯಾವುದು ಅನ್ನೋದನ್ನ ಗುರುತು ಹಿಡಿಯೋದನ್ನ ನಿಮಗ್ ಹೇಳ್ತಾರೆ. ಇಲ್ಲ ಸರ್, ಅದು ಸರ್ ಈಗ ವಿಷಕಾರಿ ಹಾವು ನಾವು ಹೆಂಗ್ ಗೊತ್ತಿಡಿಯೋದು? ವಿಷಕಾರಿ ಹಾವು ನಾನು ಹೇಳಿತಕ್ಕಂತೆ ಈಗ ನಾಗರ ಹಾವು, ಕಟ್ಟ ಹಾವು ಅಂತಿದೆ ಸರ್, ಆಮೇಲೆ ಉರಿ ಮಂಡಳ ಹಾವು ಮತ್ತೆ ಕೊಳಕು ಮಂಡಳ ಹಾವು. ಇವು ನಾಲ್ಕು ಹಾವು ಮೋಸ್ಟ್ ಕಾಮನ್ಲಿ ನಾವು ನೋಡುವಂತದ್ದು ಇಂಡಿಯನ್ ಸೆಟಪ್ ಅಲ್ಲಿ. ಸೊ ಹಂಗಾಗಿ ಅವ್ರದ್ದು ಟ್ರಯಾಂಗುಲರ್ ಶೇಪ್ ಅಲ್ಲಿ, ಅಂದ್ರೆ ಟ್ರಯಾಂಗುಲರ್ ಶೇಪ್ ಅಲ್ಲಿ ಹೆಡ್ ಇರ್ತೈತೆ, ಆಮೇಲೆ ಫ್ಯಾಂಗ್ಸ್ ಅಂತಂದ್ರೆ ಹಲ್ಲು ತರ ಫ್ಯಾಂಗ್ಸ್ ಇರ್ತವೆ, ಅದೆಲ್ಲ ಮೋಸ್ಟ್ ಕಾಮನ್ಲಿ ಐಡೆಂಟಿಫಿಕೇಶನ್ ಪಾಯಿಂಟ್ಸ್. ಅಂದ್ರೆ ಕಿಂಗ್ ಕೊಬ್ರಾ ನೀವು ನೋಡಿರ್ತೀರಿ ನಾಗರ ಹಾವು, ಕಾಮನ್ ಕ್ರೇಟ್ ಹೆಂಗಿರ್ತೈತೆ ಅಂತಂದ್ರೆ ಫುಲ್ ಬ್ಲ್ಯಾಕ್ ಕಲರ್ ಇರ್ತೈತೆ ಸರ್ ಅದು, ಆಮೇಲೆ ಅದ್ರ ಮೇಲೆ ವೈಟ್ ವೈಟ್ ರಿಂಗ್ಸ್ ಇರ್ತವೆ. ಅದು ತುಂಬಾ ಡೇಂಜರ್ ಸ್ನೇಕ್ ಬೈಟ್ ಅಂತ ಹೇಳ್ತೇವೆ. ಯಾಕೆ ಅಂತಂದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ಬಹಳ ಇದು ಇಂಟ್ರೆಸ್ಟಿಂಗ್ ಇದೆ ಇದು. ಯಾಕೆಂತಂದ್ರೆ ಇದು ಬೈಟ್ ಆದಾಗ ಪೇನ್ ಆಗಲ್ಲ ಸರ್ ಪೇಷಂಟಿಗೆ, ಪೇನ್ ಆಗಲ್ಲ. ಆಮೇಲೆ ಇದು ರಾತ್ರಿ ಎಲ್ಲ ಹೊರಗೆ ಬರುತ್ತೆ ಕಾಮನ್ ಕ್ರೇಟ್. ಸೊ ಹಂಗಾಗಿ ಈಗ ನಮ್ದು ರೈತರು ಬಾಂಧವರು ಎಲ್ಲ ವರ್ಕ್ ಮಾಡೋಕ್ಕೆ ಹೊಲಕ್ಕೆಲ್ಲ ರೈತರ ರಾತ್ರಿ ಎಲ್ಲ ಹೋಗಿರ್ತಾರಲ್ಲ, ಸೊ ಅವರಿಗೆ ಕಚ್ಚಿದಾಗ ಅವರಿಗೆ ಬೈಟ್ ಆಗಿದೆ ಅಂತಲೂ ಗೊತ್ತಾಗಲ್ಲ, ಜಸ್ಟ್ ಒಂದು ಸ್ಮಾಲ್ ಇರುವೆ ಕಚ್ಚಿದೆ ಥರ ಆ ಥರ ಫೀಲಿಂಗ್ ಬರ್ತಿತ್ತು ಅವರಿಗೆ. ಸೊ ಹಂಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ನೆಗ್ಲೆಕ್ಟ್ ಮಾಡಿ ಅಲ್ಲೇ ಏನಾರ ಟ್ರೀಟ್ಮೆಂಟ್ ತೊಗೊಂಡು ಲೋಕಲ್ ಟ್ರೀಟ್ಮೆಂಟ್ ತೊಗೊಂಡು ಇದ್ದು ಬಿಡ್ತಾರೆ. ಅದು ಹಾವು ಏನು ವಿಷ ಇರ್ತೈತಲ್ಲ ಅದು ಏರ್ಕೊಂತ ಎಲ್ಲ ಡೆತ್ ಆಗೋ ಚಾನ್ಸಸ್ ಎಲ್ಲ ತುಂಬ ಇರ್ತೈತೆ. ಸೊ ಹಂಗಾಗಿ 18% ಕಾಮನ್ ಡೆತ್ಸ್ ಆಗೋದು ಇಂಡಿಯಾದಲ್ಲಿ ಇದರಿಂದ ಕಾಮನ್ ಕ್ರೇಟಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಎಷ್ಟು ಡೇಂಜರ್ ಅಂತಂದ್ರೆ ಒನ್ ಡ್ರಾಪ್ ಅದು ನಾಲ್ಕು ಅಡಲ್ಟ್ ಮೆನ್ಗೆ ಅಂತಂದ್ರೆ ನಾಲ್ಕು ಮಂದಿಗೆ ಕೊಲ್ಲುವಂಥದ್ದು ಶಕ್ತಿ ಇರ್ತೈತೆ ಅದು, ಅಷ್ಟು ಡೇಂಜರ್ ಅದು ಕಾಮನ್ ಕ್ರೇಟ್ ಹಾವು, ಕೆಟ್ಟ ಹಾವು ಅಂತ ಹೇಳ್ತೇವೆ ಸರ್. ಸರ್, ಈಗ ನೀವು ಹೇಳಿದ್ರಿ, ಆಮೇಲೆ ಈ ಚಿಕಿತ್ಸೆ ಬಗ್ಗೆ ಹೇಳ್ತಾ ಹೇಳ್ತಾ ನೀವು ಹೇಳ್ತಾ ಇದ್ರಿ ಆಂಟಿ ಸ್ನೇಕ್ ವೇನಮ್ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಿ, ಏನಿದು ಆಂಟಿ ಸ್ನೇಕ್ ವೇನಮ್ ಅಂತ? ಎಸ್ ಮೇಡಮ್, ಆ್ಯಂಟಿ ಸ್ನೇಕ್ ವೆನಮ್ ಅಂತಂದ್ರೆ ಈಗ ಮೋನೋವ್ಯಾಲೆಂಟ್ ಇರ್ತೈತಿ, ಪಾಲಿವ್ಯಾಲೆಂಟ್ ಇರ್ತೈತಿ. ಈಗ ನಮ್ಮ ಭಾರತದಲ್ಲಿ ಆ್ಯಂಟಿ ಸ್ನೇಕ್ ವೆನಮ್ ಸಿಗೋದು ಪಾಲಿವ್ಯಾಲೆಂಟ್. ಇದ್ರದ್ದು ಪ್ರಿಪ್ರೇಷನ್ ಹೆಂಗಂತಂದ್ರೆ ಮ್ಯಾಮ್, ಈಗ ನಾವು ವೆನಮ್ ಅಂತಂದರೆ ವಿಷ ಏನಿರ್ತೈತಲ್ಲ ಹೌದು ತೊಗೊಂಡು ನಾವು ಹಾರ್ಸ್ ಅಂತಂದರೆ ಕುದುರೆ, ಕುದುರೆನಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಕುದುರೆನಲ್ಲಿ ಇಂಜೆಕ್ಟ್ ಮಾಡಿದ್ಮೇಲೆ ಅದರಲ್ಲಿ ಅದ್ರದ್ದು ರೆಸ್ಪಾನ್ಸ್ ಏನು ಬರ್ತೈತಿ, ಆ್ಯಂಟಿಬಾಡೀಸ್ ಏನು ರೆಸ್ಪಾನ್ಸ್ ಬರ್ತೈತಲ್ಲ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಲ್ಯಾಬಲ್ಲಿ ಅದು ಆ್ಯಂಟಿ ಸ್ನೇಕ್ ವೆನಮ್ ಏನಿರ್ತೈತಲ್ಲ ಅದನ್ನು ತಯಾರಿಸಿ ಮಾಡ್ತಾರೆ. ಸೊ ಅದನ್ನು ತಯಾರಿಸಲಾಗುವುದು. ಸೊ ಅದನ್ನು ತಯಾರಿಸಿ ಮಾಡಿ ಆಮೇಲೆ ಅದು ಡಿಸ್ಟ್ರಿಬ್ಯೂಟ್ ಎಲ್ಲ ಮಾಡ್ತಾರೆ, ಎಲ್ಲ ಕಡೆ ಅವೈಲೇಬಲ್ ಇರ್ತೈತಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್. ಅದು ಡೋಸೇಜ್ ಏನಂತಂದರೆ ಇದು 10 ವಯಲ್ಸ್ ನಾವು ಕೊಡ್ತೇವೆ, ಇದು 5% ಎಕ್ಸ್ಟ್ರೋಸ್ ಅಂತ ಹೇಳ್ತೇವೆ, ಅದರಲ್ಲಿ ಓವರ್ 1 ಅವರ್ ಅಂತ ಕೊಡ್ತೇವೆ ಸರ್. ಆಮೇಲೆ ಇದು ಟೆಸ್ಟ್ ಡೋಸ್ ಅಂತ ಏನಿರಲ್ಲ ಇದಕ್ಕೆ. ಆಮೇಲೆ ರಿಯಾಕ್ಷನ್ ಆದಾಗ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ನಾವು ಕೊಡ್ತಾ ಇರ್ತೇವೆ. ಆಮೇಲೆ ನಾವು ಹೇಳಕ್ಕೆ ಇಷ್ಟಪಡೋದು ಏನಂತಂದರೆ, ಈಗ ಪೆರಿಫೆರಲಲ್ಲಿ CHC PSC ಎಲ್ಲ ಇರ್ತವೆ, ಅವರಿಗೆ ಹಾವು ಕಚ್ಚಿದ ಪೇಷಂಟ್ ಬಂದಾಗ ಅವರು ಇದು 10 ಏನು ಆ್ಯಂಟಿ ಸ್ನೇಕ್ ವೆನಮ್ ವಯಲ್ಸ್ ಇರ್ತೈತಲ್ಲ ಅದನ್ನು ಕೊಟ್ಟು ಆಮೇಲೆ ಬೇರೆ ಕಡೆ ರೆಫರ್ ಮಾಡೋದನ್ನು ಅವ್ರು ಮಾಡಿದರೆ ಹಾವಿಂದ ಸಾವು ಆಗೋದನ್ನು ನಾವು ತಡೆಗಟ್ಟಬಹುದು ಸರ್. ಸೊ ಆಮೇಲೆ ಇನ್ನೊಂದೇನಂತಂದರೆ, ಈಗ ಟೈಟಾಗಿ ಕಟ್ಕೊಂಡು ಬಂದಿರ್ತಾರೆ ಕೆಲವೊಬ್ಬರು ದಾರವನ್ನು ಇಲ್ಲ ರೋಪನ್ನು ಎಲ್ಲ. ಸೊ ಅಂಥ ಟೈಮಲ್ಲಿ ಏನಂತಂದರೆ, ನಾವು ರಿಮೂವ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಆ್ಯಂಟಿ ಸ್ನೇಕ್ ವೆನಮ್ ಅನ್ನೋದು ನಾವು ಕೊಟ್ಟು ಸ್ಟಾರ್ಟ್ ಮಾಡಿ ಅದಾದಮೇಲೆ ಅದು ನ್ಯೂಟ್ರಲೈಸ್ ಆಗಬೇಕು ವೆನಮ್, ಅದೆಲ್ಲ ಆದಮೇಲೆ ನಾವು ಸ್ಲೋಲಿ ರಿಮೂವ್ ಮಾಡ್ತೇವೆ. ಅದು ಕೂಡ ನಮ್ಮದು ಅಂಡರ್ ಸೂಪರ್ವಿಷನಲ್ಲಿ ಆಗಬೇಕು, ಅಂತಂದರೆ ಯಾರು ಫಿಸಿಷಿಯನ್ ಡಾಕ್ಟರ್ಸ್ ಎಲ್ಲ ಎದುರುಗಡೆ ಇರಬೇಕು ಅಂಥ ಟೈಮಲ್ಲಿ ಮಾಡು, ಯಾಕಂತಂದರೆ ಸಡನ್ಲಿ ಡೆತ್ ಆಗೋ ಚಾನ್ಸಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಸರ್. ಸರ್, ಈಗ ಈಗ ಈ ASV ಅಂದರೆ ಆ್ಯಂಟಿ ಸ್ನೇಕ್ ವೆನಮ್ ತಯಾರು ಮಾಡೋಕ್ಕೆ ಕುದುರೆಯನ್ನು ಯಾಕೆ ಬಳಸ್ತಾರ ಅಂತ ನಾನು ಕೇಳ್ತೀನಿ ಮೇಡಮ್. ಕುದುರೆಯನ್ನು ಯಾಕೆ ಸೆಲೆಕ್ಟ್ ಮಾಡಿದ ಅಂತಂದರೆ, ಆ್ಯಕ್ಚುಲಿ ಓವರಾಲ್ ನೋಡಿ ಮ್ಯಾಮ್, ಕುದುರೆ ಮತ್ತು ಶೀಪ್ ಅಂತಂತ ಹೇಳ್ತೀವಿ, ಎರಡೂ ಯೂಸ್ ಮಾಡ್ತಾರೆ. ಅದರಲ್ಲಿ ಕುದುರೆ ತುಂಬ ಕಾಮನ್ ಆಗಿ ಯೂಸ್ ಮಾಡೋದು. ಯಾಕೆ ಅಂತಂದರೆ ಅದರದ್ದು ಆ್ಯಂಟಿಬಾಡಿ ಪ್ರೊಡಕ್ಷನ್ ರೆಸ್ಪಾನ್ಸ್ ಏನಿರ್ತೈತಲ್ಲ ಅದು ಭಾಳ ಸಿಮಿಲರ್ ಆಗಿದೆ ಹ್ಯೂಮನ್ನಿಗೆ, ಭಾಳ ಸಿಮಿಲರ್ ಆಗಿದೆ. ಆಮೇಲೆ ಇದು ಇಂಜೆಕ್ಟ್ ಮಾಡಿದ ಮೇಲೆ ಅದು ಅದಕ್ಕೆ ರೆಸ್ಪಾನ್ಸ್ ಆಗಿ ಪ್ಲಾಸ್ಮಾ ಏನು ಪ್ರೊಡಕ್ಷನ್ ಮಾಡುತ್ತಲ್ಲ ಅದು ಲಾರ್ಜ್ ಅಮೌಂಟಲ್ಲೇ ಮಾಡುತ್ತೆ. ಸೊ ಹಂಗಾಗಿ ಇದು ಸಿಮಿಲ್ಯಾರಿಟಿ ತುಂಬ ಜಾಸ್ತಿ ಇದೆ ಹ್ಯೂಮನ್ನಿಗೆ ಹೋಲಿಕೆ ಮಾಡಿದರೆ ಅಂತಂತ ಹೇಳಿ ಅದಕ್ಕೆ ನಾವು ಹಾರ್ಸಿಗೆ ಸೆಲೆಕ್ಟ್ ಮಾಡಿರುವಂಥದ್ದು. ಹಲೋ ಹಲೋ, STM ಆರೋಗ್ಯ ಸಂವಾದ. ಯಾರು ಕರೆ ಮಾಡ್ತಾ ಇದ್ದೀರಿ, ಎಲ್ಲಿಂದ ಫೋನ್ ಮಾಡ್ತೀರಿ? ಹಲೋ, STM ಆರೋಗ್ಯ ಸಂವಾದ. ಹಲೋ ಹಲೋ, ಯಾರು ಮಾತಾಡೋದು, ಎಲ್ಲಿಂದ ಕರೆ ಮಾಡ್ತೀರಿ? ತಮ್ಮ ಹೆಸರು? ನಮ್ಮ ಹೆಸರು ಸಂತೋಷ್ ಅಂತ. ಸಂತೋಷ್ ಅವರ ಪ್ರಶ್ನೆ ಕೇಳ್ರಿ. ಈಗ ಮೇಡಮ್, ಈಗ ಮೊದಲು ಹಾವು ಕಚ್ಚಿರ್ತಾಯಿತ್ತಲ್ಲ, ನೀವು ಆ ರೇಡಿಯೋದೊಳಗೆ ನಿಮ್ ಧ್ವನಿ ಕೇಳಲಿಕ್ಕೆ ಹೋಗ್ಬೇಡ್ರಿ, ಅದು ಬೇರೆ ಲೇಟ್ ಆಗಿ ಬರ್ತದೆ. ರೇಡಿಯೋ ಸೆಟ್ ದೂರ ಇಟ್ಟು ಪ್ರಶ್ನೆ ಕೇಳ್ರಿ. ಈಗ ಹಾವು ಕಚ್ಚಿರ್ತೈತಲ್ಲ, ಅದ್ರ ಬಗ್ಗೆ ಈಗ ದೇವ್ರ ಗುಡಿ ಕಡೆ ಹೋಗಿ ಅದು ಬೇವಿನ ಸೊಪ್ಪು ಎಲ್ಲ ಹಾಕಿ ಇದು ಮಾಡೋದು ಮಾಡ್ತಾರಲ್ಲ ವೈಜ್ಞಾನಿಕವಾಗಿ, ಅದು ಮಾಡ್ಬೇಕಾ ಅಥವಾ ಬೇಡ ಹೆಂಗ? ಅದೇ ಸರ್, ಈಗ ನಾನು ಮುಂಚೆನೂ ಹೇಳಿದ್ದೀನಿ, ಸುಮಾರು ಮೂಢನಂಬಿಕೆಗಳು ಇದ್ದಾವೆ. ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಏನೇನು ಮಾಡ್ತಾರೆ ಅಂತಂದರೆ, ಅದೇ ನಾನು ರಾತ್ರಿ ಎಲ್ಲ ಮಲ್ಕೊಳಕ್ಕೆ ಕೊಡಲ್ಲ, ಆಮೇಲೆ ಆ ಜಾಗನೂ ಕಟ್ ಮಾಡ್ತಾರೆ. ನೀವು ಹೇಳ್ದಂಗೆ ಅದೆಲ್ಲ ಸೊಪ್ಪು ಹಚ್ಚೋದು, ದೇವ್ರ ಹತ್ರ ಕರ್ಕೊಂಡು ಹೋಗೋದು, ಲೋಕಲ್ ಆಯುರ್ವೇದ ಇದು ಎಲ್ಲ ಟ್ರೀಟ್ಮೆಂಟ್ ಮಾಡಿಸೋದು, ಅದೆಲ್ಲ ಏನೇನು ಸೊಪ್ಪು ಎಲ್ಲ ಹಚ್ಚಿ ಅದೆಲ್ಲ ಏನು ಮಾಡ್ತಾರೆ ಅಂತಂದರೆ, ಸುಮ್ಮನೆ ಟೈಮ್ ಡಿಲೇ ಮಾಡಿ ಲಾಸ್ಟಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾರೆ. ಅಲ್ಲಿ ತನಕ ಏನಾಗುತ್ತೆ ಅಂತಂದ್ರೆ ಸರ್, ತುಂಬ ಡಿಲೇ ಆಗಿರ್ತೈತೆ, ಅದೆಲ್ಲ ವಿಷ ಎಲ್ಲ ಪೂರ್ತಿ ಬಾಡಿಯಲ್ಲಿ ಏರಿರ್ತೈತೆ, ಆಮೇಲೆ ಅದೆಲ್ಲ ಕಿಡ್ನಿ ಎಲ್ಲ ಫೇಲ್ ಆಗಿರ್ತವೆ. ಇಂಥವ್ ಪೇಷೆಂಟ್ಸಿಗೆ ನಾವು ಮೋಸ್ಟ್ ಕಾಮನ್ಲಿ ನೋಡೋದೇನಂತಂದ್ರೆ, ಇವೆಲ್ಲ ಡಯಾಲಿಸಿಸಿಗೆ ಹೋಗೋದು ಚಾನ್ಸಸ್ ಎಲ್ಲ ತುಂಬ ಜಾಸ್ತಿ ಆಗ್ಬಿಡ್ತದೆ ಸರ್. ಆಮೇಲೆ ವೆಂಟಿಲೇಟರಿಗೆ ಹೋಗೋದು ಚಾನ್ಸಸ್ ಜಾಸ್ತಿ ಆಗ್ಬಿಡ್ತೈತೆ, ಆಮೇಲೆ ಡೆತ್ ಆಗೋದು ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ ಸರ್. ಇದೆಲ್ಲ ನಾವು ಅವಾಯ್ಡ್ ಮಾಡಬೇಕು, ಆದಷ್ಟು ನಾವು ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು. ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ನಂತರ ಆರಾಮಾದಾಗ ತಮ್ಮ ನಂಬಿಕೆಗಳ ಪ್ರಕಾರ ಆಚರಣೆ ಮಾಡಬಹುದು. ಧನ್ಯವಾದ. ಥ್ಯಾಂಕ್ ಯು ಸರ್. ಸರ್, ಇನ್ನು ಹಾವು ಕಚ್ಚಿದ ಮೇಲೆ ಕೆಲವರು ಆರಾಮು ಆಗಬಹುದು, ಆರಾಮಾದ್ಮೇಲೆ ಏನು ಕಾಂಪ್ಲಿಕೇಶನ್ಸು, ಏನಾದರೂ ಪರಿಣಾಮಗಳು, ಅಡ್ಡಪರಿಣಾಮ ಆಗ್ತಾವೇನು ಅಂತ? ಈಗ ನೋಡಿ ಮ್ಯಾಮ್, ಆದಷ್ಟು ಬೇಗ ಎಷ್ಟು ಕರ್ಕೊಂಬರ್ತೀರಿ ಅಷ್ಟು ಕಾಂಪ್ಲಿಕೇಶನ್ಸ್ ಪರಿಣಾಮಗಳು ತುಂಬ ಕಡಿಮೆ ಆಗ್ತವೆ. ಅದು ಎಷ್ಟು ಡಿಲೇ ಮಾಡ್ತೀರಿ ಅದು ಕಾಂಪ್ಲಿಕೇಶನ್ಸ್ ಎಲ್ಲ ಹೆಚ್ಚೋದು ಭಾಳ ಕಾಮನ್ ಆಗಿ ನೋಡ್ತೇವೆ ನಾವು. ಯಾಕಂತಂದರೆ ಈಗ ಎಷ್ಟು ಡಿಲೇ ಮಾಡಿರ್ತೀರಲ್ಲ, ಪೇಷೆಂಟ್ ರೆಸ್ಪಿರೇಟ್ರಿ ಫಂಕ್ಷನ್ಸ್ ಎಲ್ಲ ಫೇಲ್ ಆಗಿಬಿಡ್ತವೆ, ಆಮೇಲೆ ಪೇಷೆಂಟ್ ಬಿ ಪಿ ಎಲ್ಲ ಸಿಗ್ತಾ ಇರಲ್ಲ, ಆಮೇಲೆ ಬಂದಾಗ ಮೂತ್ರ ಎಲ್ಲ ಬರ್ತಾ ಇರಲ್ಲ, ಮೂತ್ರ ಜಾಗದಲ್ಲಿ ಎಲ್ಲ ಬ್ಲಡ್ ಬರ್ತಾ ಇರ್ತೈತೆ, ಆಮೇಲೆ ಕಚ್ಚಿದ ಜಾಗದಲ್ಲಿ ಫುಲ್ಲು ಊದ್ಕೊಂಡಿರ್ತೈತೆ, ಆಮೇಲೆ ಡಿಸ್ಕಲ್ರೇಷನ್ ಆಗಿರ್ತೈತೆ, ಎಲ್ಲ ಫುಲ್ ಬ್ಲ್ಯಾಕ್ ಕಲರ್ ಡಿಸ್ಕಲ್ರೇಷನ್ ಆಗಿ ಅದು ಸೆಲ್ಯುಲೈಟಿಸ್ ಅಂತ ಹೇಳ್ತೇವೆ. ನಮ್ಮದು ಎಸ್ ಡಿ ಎಮ್ಮಲ್ಲಿ ನಾವು ಏನು ಮಾಡ್ತೀವಿ, ಸರ್ಜಿಕಲ್ ಕನ್ಸಲ್ಟೇಷನ್ ತೊಗೊಂಡು ಅಂಥ ಟೈಮಲ್ಲಿ ಅವರು ಫೇಷಿಯಾಟಮಿ ಅಂತಂತ ಹೇಳ್ತೀವಿ, ಫೇಷಿಯಾಟಮಿ ಎಲ್ಲ ಮಾಡ್ತಾರೆ. ಅದು ಒಂದು ಲೈಫ್ ಸೇವಿಂಗ್ ಪ್ರೊಸೀಜರ್. ಅದು ಆದಮೇಲೆ ಕಿಡ್ನಿ ಫೇಲ್ ಆದಾಗ ಮೂತ್ರ ಬರ್ತಾ ಇರಲ್ಲ ಅಂಥವ್ ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ, ನೆಫ್ರಾಲಜಿ ಕನ್ಸಲ್ಟೇಷನ್ ತೊಗೊಂಡು ನಾವು ಡಯಾಲಿಸಿಸನ್ನು ನಮ್ಮದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಆದಷ್ಟು ಬೇಗ ನಾವು ಇನಿಷಿಯೇಟ್ ಮಾಡ್ತೀವಿ. ನಮ್ಮದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಕ್ಯಾಥೆಟ್ರ್ ಹಾಕಿ ನಾವು ಸ್ಟಾರ್ಟ್ ಮಾಡ್ತೀವಿ. ಆತ್ಮೀಯ ಕೇಳುಗರೆ, ಇವತ್ತಿನ ನಿಮ್ಮ ಎಸ್ ಟಿ ಎಂ ವೈದ್ಯರಾಗಿದ್ದರು ಡಾಕ್ಟರ್ ಶಾಹನವಾಸ್ ಮಕಾಂದಾರ್. ಇವತ್ತಿನ ವಿಷಯವಾಗಿತ್ತು ಹಾವು ಕಡಿತ. ಇನ್ನು ಡಾಕ್ಟರನ್ನು ಸಂಪರ್ಕ ಮಾಡಲಿಕ್ಕೆ ಎಸ್ ಟಿ ಎಂ ಆಸ್ಪತ್ರೆಯನ್ನು ಸಂಪರ್ಕಿಸಲಿಕ್ಕೆ ದೂರವಾಣಿ ಸಂಖ್ಯೆ 0836247706063. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247707 ಹಾಗೂ 2321000 ಹಾಗೂ 7187000 ಹಾಗೂ ಈ ವಾರದ ಬಹುಮಾನಕ್ಕಾಗಿ ಇರುವಂತಹ ಪ್ರಶ್ನೆ, ಆಂಟಿ ಸ್ನೇಕ್ ವೆನಮ್ ತಯಾರಿಸಲು ಯಾವ ಪ್ರಾಣಿಯನ್ನು ಬಳಸುತ್ತಾರೆ? ಪ್ರಶ್ನೆ ಇನ್ನೊಮ್ಮೆ, ಆಂಟಿ ಸ್ನೇಕ್ ವೆನಮ್ ತಯಾರಿಸಲು ಯಾವ ಪ್ರಾಣಿಯನ್ನು ಬಳಸುತ್ತಾರೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು, ಸಂಪೂರ್ಣ ವಿಳಾಸ ಅದರಲ್ಲಿ ಇರಬೇಕು. ವಿಳಾಸ: ಪ್ರಾಂಶುಪಾಲರು ಎಸ್ ಟಿ ಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5800009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಪತ್ರಗಳನ್ನು ಉತ್ತರಕ್ಕಾಗಿ ಬಹುಮಾನಕ್ಕಾಗಿ ಪರಿಗಣಿಸಲಾಗ್ತದೆ. ವಿಳಾಸ ಇನ್ನೊಮ್ಮೆ: ಪ್ರಾಂಶುಪಾಲರು ಎಸ್ ಟಿ ಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5800009. ಇನ್ನು 8ನೇ ತಾರೀಕು ಏಪ್ರಿಲ್ 8ರಂದು ಕೇಳಿದಂತಹ ಪ್ರಶ್ನೆ, ಬಂಜೆತನ ಅಥವಾ ಸಂತಾನಹೀನತೆಯನ್ನು ತಡೆಗಟ್ಟುವುದು ಹೇಗೆ? ಸರಿ ಉತ್ತರ: ಸರಿಯಾದ ಸಮಯಕ್ಕೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮದುವೆ ಮಾಡಿಸೋದು, ಸಂತಾನೋತ್ಪತ್ತಿ ಶಿಕ್ಷಣ ಪ್ರೌಢಶಾಲೆಯಲ್ಲಿ ತಿಳಿ ಹೇಳಬೇಕು, ಪರಿಸರ ಮಾಲಿನ್ಯಕಾರಕಗಳಿಂದ ದೂರ ಇರಬೇಕು, ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳಬೇಕು, ಇತರೆ ಕಾಯಿಲೆಗಳು ಬರದಂತೆ ಆದಷ್ಟು ಮುನ್ನೆಚ್ಚರಿಕೆ ವಹಿಸಬೇಕು. ಈ ಎಲ್ಲ ಕ್ರಮಗಳಿಂದ ಸಂತಾನಹೀನತೆಯನ್ನು ತಡೆಗಟ್ಟಬಹುದು. ಸರಿ ಉತ್ತರ ಬರೆದು ಬಹುಮಾನವನ್ನು ಗಳಿಸ್ಕೊಂಡವರು ಶ್ರೀಮತಿ ರೇಖಾ ಹೆಗಡೆ, ವೈಫ್ ಆಫ್ ಗಣಪತಿ ಕೆ ಹೆಗಡೆ, ರಾಗಿ ಹೊಸಳ್ಳಿ, ತಾಲೂಕು ಶಿರ್ಷಿ, ಉತ್ತರ ಕನ್ನಡ. ರೇಖಾ ಹೆಗಡೆ ಅವರಿಗೆ ಅಭಿನಂದನೆಗಳು. ಒಂದು ವಾರದ ಒಳಗೆ ಮನಿ ಆರ್ಡರ್ ಮೂಲಕ ನಿಮಗೆ ಬಹುಮಾನವನ್ನು ತಲುಪಿಸಲಾಗ್ತದೆ. ಇನ್ನು ಮುಂದಿನ ಮಂಗಳವಾರ